पर्यावरण संरक्षण के उपदेश सुनाए जाते हैं और हमारे लिए ये मूल्य सिर्फ किताबी नहीं है, किताबी बातें नहीं है। आज भारत में लायन, टाइगर, डॉल्फिन आदि की संख्या और अनेक प्रकार की बायोडाइवर्सिटी के मानकों में लगातार सुधार हो रहा है। भारत में वन क्षेत्र बढ़ रहा है, भारत में डिग्रेडेड लैंड का सुधार हो रहा है। गाड़ियों के ईंधन के मानकों को हमने स्वेच्छा से बढ़ाया है। हर प्रकार के रिन्यूएबल एनर्जी, उस क्षेत्र में हम विश्व के अग्रणी देशों में हैं और पेरिस समझौते के लक्ष्यों को समय से पहले प्राप्त करने की ओर अग्रसर अगर कोई है तो एकमात्र हिंदुस्तान है। G20 देशों के समूह में अच्छे से अच्छा काम करने वाला कोई देश है, दुनिया ने माना है, वो हिंदुस्तान है। और फिर भी ऐसे भारत पर पर्यावरण के नाम पर भांति भांति के दबाव बनाए जाते हैं। यह सब उपनिवेशवाद मानसिकता का ही परिणाम है। लेकिन दुर्भाग्य यह है कि हमारे देश में भी ऐसी ही मानसिकता के चलते अपने ही देश के विकास में रोड़े अटकाए जाते हैं। कभी फ्रीडम ऑफ एक्सप्रेशन के नाम पर तो कभी किसी और चीज का सहारा लेकर। हमारे देश की परिस्थितियां, हमारे युवाओं की आकांक्षाएं सपनों को बिना जाने समझे बहुत सी बार दूसरे देशों के बेंचमार्क पर भारत को तोड़ने का प्रयास होता है और इसकी आड़ में विकास के रास्ते बंद करने की कोशिश होती है। इसका नुकसान ये जो करते हैं ऐसे लोगों को भुगतना नहीं पड़ता है, इसका नुकसान भुगतना पड़ता है उस मां को जिसका बच्चा बिजली प्लांट स्थापित न होने के कारण पढ़ नहीं पाता, इसका नुकसान भुगतना पड़ता है उस पिता को जो रुके हुए सड़क प्रोजेक्ट के कारण अपने संतान को समय पर अस्पताल नहीं पहुंचा पाता, इसका नुकसान भुगतना पड़ता है उस मध्यम वर्गीय परिवार को जिसके लिए आधुनिक जीवन की सुविधाएं पर्यावरण के नाम पर उसकी आमदनी से बाहर पहुंचा दी गई। इस कॉलोनियल माइंडसेट की वजह से भारत जैसे देश में, विकास के लिए प्रयास कर रहे देश में करोड़ों आशाएं टूटती हैं, आकांक्षाएं दम तोड़ती हैं। आजादी के आंदोलन में ये कॉलोनियल माइंडसेट बहुत बड़ी बाधा है, हमें इसे दूर करना ही होगा। और इसके लिए हमारी सबसे बड़ी शक्ति, हमारा सबसे बड़ा प्रेरणा स्रोत हमारा संविधान ही है। माननीय सरकार और न्यायपालिका दोनों का ही जन्म संविधान की कोख से हुआ है, इसलिए दोनों ही जुड़वा संताने हैं। संविधान की वजह से ही ये दोनों अस्तित्व में आए हैं, इसलिए व्यापक दृष्टिकोण से देखें तो अलग अलग होने के बाद भी दोनों एक दूसरे के पूरक है। हमारे यहां शास्त्रों में भी कहा गया है, एक्यम बलम सामंजस्य, एक्यम बलम समाजस्य, एक्यम बलम समाजस्य तत् अभावे से दुर्बल तस्मात् एक्यम प्रशंसन्ति दृढ़म राष्ट्र हितैषिणी। अर्थात किसी समाज की, देश की ताकत उसकी एकता और एकजुट प्रयासों में होती है, इसलिए जो मजबूत राष्ट्र के हितैषी होते हैं वो एकता की प्रशंसा करते हैं, उस पर जोर देते हैं। राष्ट्र के हितों को सर्वोपरि रखते हुए ही यही एकता देश की हर संस्था के प्रयासों में होनी चाहिए। आज जब देश अमृत काल में अपने लिए असाधारण लक्ष्य तय कर रहा है, दशकों पुरानी समस्याओं के समाधान तलाश कर नए भविष्य के लिए संकल्प ले रहा है तो ये सिद्धि सबके साथ से ही पूरी होगी। इसलिए देश ने आने वाले 25 सालों के लिए, जब देश आजादी की शताब्दी मनाता होगा, और इसलिए सबका प्रयास, इसका देश ने आह्वान किया है। निश्चित तौर पर इस आह्वान में एक बड़ी भूमिका जुडिशरी की भी है। महोदय, हमारी चर्चा में बिना भूले हुए एक बात लगातार सुनने को आती है, बार बार उसे दोहराया जाता है, सेपरेशन ऑफ पावर। सेपरेशन ऑफ पावर की बात न्यायपालिका हो, कार्यपालिका हो या फिर विधायिका, अपने आप में बहुत महत्वपूर्ण रही है। इसके साथ ही आजादी के इस अमृत काल में भारत की आजादी के 100 वर्ष पूरे होने तक है, आज देश के सामान्य मानवी के पास जो कुछ है वो उससे ज्यादा का हकदार है। जब हम देश की आजादी की शताब्दी मनाएंगे, उस समय का भारत कैसा होगा, इसके लिए हमें आज ही काम करना है। इसलिए देश की उसकी आकांक्षाओं को पूरा करने के लिए कलेक्टिव रिस्पॉन्सिबिलिटी के साथ चलना बहुत जरूरी है। सेपरेशन ऑफ पावर के मजबूत अधिष्ठान पर हमें कलेक्टिव रिस्पॉन्सिबिलिटी का मार्ग निर्धारित करना है, रोडमैप बनाना है, लक्ष्य तय करने हैं और मंजिल तक देश को पहुंचाना है। माननीय, कोरोना काल ने जस्टिस डिलीवरी में टेक्नोलॉजी के इस्तेमाल को लेकर नया भरोसा पैदा किया है। डिजिटल इंडिया के मेगा मिशन में न्यायपालिका की सहभागिता है। 18,000 से ज्यादा कोर्ट्स का कंप्यूटराइज होना, 98% कोर्ट कॉम्प्लेक्स का वाइड एरिया नेटवर्क से जुड़ जाना, रियल टाइम में जुडिशियल डेटा ट्रांसमिशन के लिए नेशनल जुडिशियल डेटा ग्रिड का फंक्शनल होना, ई कोर्ट प्लेटफॉर्म का लाखों लोगों तक पहुंचना, ये बताता है कि आज टेक्नोलॉजी हमारे जस्टिस सिस्टम की कितनी बड़ी ताकत बन चुकी है। और आने वाले समय में हम एक एडवांस जुडिशरी को काम करते हुए देखेंगे। समय परिवर्तनीय है, दुनिया बदलती रहती है, लेकिन ये बदलाव मानवता के लिए इवोल्यूशन का जरिया बने हैं। ऐसा इसलिए क्योंकि मानवता ने इन बदलावों को स्वीकार किया और साथ ही मानवीय मूल्यों को शाश्वत बनाए रखा। न्याय की अवधारणा इन मानवीय मूल्यों का सबसे परिष्कृत विचार है और संविधान न्याय की इस अवधारणा की सबसे परिष्कृत व्यवस्था है। इस व्यवस्था को गतिशील और प्रगतिशील बनाए रखने का दायित्व हम सभी पर है। अपनी इन भूमिकाओं का निर्वाह हम सब पूरी निष्ठा से करेंगे और आजादी के 100 साल से पहले एक नए भारत का सपना पूरा होगा। हम लगातार उन बातों से प्रेरित हैं, जिस बात के लिए हम गर्व करते हैं, और वो मंत्र हमारे लिए है संगच्छद्वम संवदवदम संवो मनासानी जानता। हमारे लक्ष्य समान हो, हमारे मन समान हो और हम साथ मिलकर उन लक्ष्यों को प्राप्त करें, इसी भावना के साथ मैं आज संविधान दिवस के इस पवित्र माहौल में आप सबको, देशवासियों को भी अनेक अनेक शुभकामनाएं देते हुए

ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಂಘಟನೆ ಮತ್ತು ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಯಲ್ಲಾಪುರದ ಮಹಾಬಲೇಶ್ವರ್ ಆರ್ ಹೆಗಡೆ. ಈಗ ನಮ್ಮ ಜೊತೆಯಲ್ಲಿ ಮಹಾಬಲೇಶ್ವರ್ ಆರ್ ಹೆಗಡೆ ಅವರಿದ್ದಾರೆ. ಯಲ್ಲಾಪುರದಲ್ಲಿ ಎಲ್ಲರೂ ಇವ್ರನ್ನ ಎಂ ಆರ್ ಹೆಗಡೆ ಕುಮ್ರಿಗುಡ್ಡೆ ಅಂತೇಳಿ ಕರೀತಾರೆ. ಯಾಕಂದ್ರೆ ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತವರು. ಹಾಗೆಯೇ ಒಳ್ಳೆ ರೈತರು, ಯಾರೂ ಬೆಳೆಯಲಾರದಷ್ಟು ಅಡಿಕೆಯನ್ನು ಒಂದು ವಿಸ್ತೀರ್ಣದಲ್ಲಿ ಹೇಗೆ ಬೆಳೀಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು. ಹಾಗಾಗಿ ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಎಂ ಆರ್ ಹೆಗಡೆ ಅವರೇ. ನಮಸ್ಕಾರ. ತಾವು ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಳ್ಳೋದು ಅಂತೇಳಂದ್ರೆ ಹೇಗಿರುತ್ತೆ, ನಮ್ಮ ಮನಸ್ಸು ಹೇಗೆ ವಿಶಾಲ ಆಕೊಂತ ಹೋಗುತ್ತೆ, ನಿಮ್ಮ ಅನುಭವದಲ್ಲಿ ಏನು ಅನಿಸುತ್ತೆ? ಸಂಘ ಸಂಸ್ಥೆಗಳಲ್ಲಿ ತೊಡಗಿಸುವುದರ ಸಂಗಡ ನಮ್ಮ ಮನಸ್ಸು ಸಾಮಾಜಿಕ ಕಳಕಳಿ ವಿಶಾಲತೆಯನ್ನು ಬೆಳೆಸ್ಕೊಂಡಾಗ ಅಲ್ಲಿ ನಮ್ಮ ಪ್ರಭಾವವನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು ಅಷ್ಟೇ ಅಲ್ಲ, ಅಲ್ಲಿ ಬರುವ ರೈತರ ಇನ್ನು ಬೇರೆ ಬೇರೆ ಒಂದು ವಿಚಾರದ ವ್ಯಕ್ತಿಗಳ ಅನುಭವವನ್ನು ನಾವು ಪಡ್ಕೊಂಡು ನಾವು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ನಾನು ಯಲ್ಲಾಪುರ ತಾಲೂಕಿನ ಮಲ್ನಾಡು ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಈಗಲೂ ನಾನೇ ಇದ್ದೇನೆ, 24 ವರ್ಷ ಆಯಿತು. ಯಲ್ಲಾಪುರ ಶೈಕ್ಷಣಿಕ ಭಾರತ ಸೇವಾದಳದ ಯಲ್ಲಾಪುರದ ಪ್ರಾರಂಭದ ಅಧ್ಯಕ್ಷ, 25 ವರ್ಷ ಆಯಿತು ನಾನೇ ಆ ಸಂಸ್ಥೆಯ. ಇನ್ನು ಇದಕ್ಕೆ ಪೂರಕವಾಗಿ ಹೇಳದಿದ್ದರೆ ಅಡಿಕೆಗೆ ಸಂಬಂಧಪಟ್ಟ ಸಂಸ್ಥೆಯಲ್ಲೂ ಒಂದು 35 ವರ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಇದು ಒಟ್ಟಾರೆ ನನ್ನ ಮತ್ತು ಜನರ ಬಾಂಧವ್ಯ ಮತ್ತು ನನ್ನ ಮತ್ತು ಸಮಾಜದ ಒಂದು ರೀತಿಯ ಕೊಂಡಿಯಾಗಿ ಬೆಳೀಲಿಕ್ಕೆ ನನ್ನ ಕೊಡುಗೆಯ ಸಂಗಡ ನಾನು ಅವರ ಅನುಭವವನ್ನು ಪಡ್ಕೊಂಡು ನನ್ನ ಕೃಷಿಯಲ್ಲಿ ಸಾಕಷ್ಟು ದೇವರು ಮೆಚ್ಚುವಾಗೆ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇನೆ ಹೇಳೋಕ್ಕಿಂತ ಆ ಅನುಭವದಿಂದ ಅದರ ಪ್ರತಿಫಲವನ್ನು ನಾನು ಪಡ್ಕೊಂಡಿದ್ದೇನೆ ಮತ್ತು ನಮ್ಮ ಬದುಕನ್ನು ನಾವು ಬಹಳ ಅದ್ಭುತವಾಗಿ ಕಟ್ಟಿಕೊಂಡಿದ್ದೇವೆ. ಇಂಥ ಸಂಘ ಸಂಸ್ಥೆಗಳಿಗೆ ದಶಕಗಳ ಕಾಲ ಲೀಡ್ ಮಾಡಿದ್ದೀರಿ, ಮುನ್ನಡೆಸಿದ್ದೀರಿ. ಒಬ್ಬ ಮುನ್ನಡೆಸುವಂತ ಲೀಡರ್ ಅವ್ರ ಗುಣ ಹೇಗಿರ್ಬೇಕು? ಅದು ಬಹುಶಃ ಶಬ್ದಗಳಲ್ಲಿ ಹೇಳೋದು ಕಷ್ಟ. ಒಂದು ಸಹಿಷ್ಣುತೆ ಬೇಕು. ಸಂಗಡ ನಾವು ಅಲ್ಲಿ ಒಬ್ಬ ಲೀಡರ್ ಆಗಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಬೆಳಿತೇವೆಳಾದ್ರೆ ಎಲ್ಲ ಗುಣಗಳನ್ನು ನಾವು ರೂಢಿಸ್ಕೊಂಡು ಅಷ್ಟೇ ಅಲ್ಲ ಹೊಸ ಹೊಸ ವಿಚಾರವನ್ನು ನಾವು ಪಡೆದುಕೊಳ್ಳುವ ಒಂದು ಆ ಒಂದು ಮನೋವೃತ್ತಿ ಇದ್ದಾಗ ಮಾತ್ರ ಬಹಳ ಅದ್ಭುತವಾಗಿ ಸಮಾಜದಲ್ಲಿ ಇಲ್ಲ ಈ ಒಂದು ವ್ಯಕ್ತಿಯನ್ನು ನಾನು ನಂಬಬಹುದು, ಈ ವ್ಯಕ್ತಿಯಿಂದ ಸಮಾಜಕ್ಕೆ ಅನೇಕ ವಿಚಾರಗಳು ಸಿಗಬಹುದು ಅಂತ ಅನಿಸಿಕೆ ಬರುವ ಹಾಗೆ ನಮ್ಮ ವರ್ತನೆಗಳು ಇರ್ತವೆ, ಅವು ಸಹಜವಾಗಿರ್ತವೆ, ಅದು ಕೃತ್ರಿಮತೆ ಇಲ್ಲ. ಅಲ್ಲಿ 100 ಜನ ಅಂದರೆ 100 ಗುಣ, 100 ಮನಸ್ಸು, 100 ಸಮಸ್ಯೆಗಳು, ಇವೆಲ್ಲವನ್ನು ಕೂಡ ತಿಳ್ಕೊಂಡು ಎಲ್ಲರಿಗೂ ಸಮಾಧಾನ ಆಗುವ ಹಾಗೆ ಒಂದು ತಿಳುವಳಿಕೆ ಹೇಳಿ ಮತ್ತೆ ಮುನ್ನುಗ್ಗುದಿದೆ, ದೊಡ್ಡ ಗುಣ ಎಲ್ಲರಿಗೂ ಬರೋದಿಲ್ಲ, ಅದೊಂಥರ ತಾಯ್ತನ ಮುಂಚಿನಿಂದ ಇತ್ತು ಆಮೇಲೆ ಬಂದಿತ್ತು. ಅದು ನಮ್ಮ ತಂದೆ ತಾಯಿಯವರ ಕೊಡುಗೆ. ಇಡೀ ತಾಲೂಕಿಗೆ ಸಾಮಾನ್ಯ ವ್ಯಕ್ತಿಯಾಗಿ ಅನೇಕ ಕೃಷಿ ಕುಟುಂಬದ ಬಡವರಿಗೆ ವಿದ್ಯಾಭ್ಯಾಸ, ಕೃಷಿ ಅಭಿವೃದ್ಧಿ, ಇನ್ನೂ ಮದುವೆ ಆಗಿನ ಕಾಲದಲ್ಲಿ ಕಷ್ಟ. ನಾನು ಹೇಳ್ತಾ ಇದ್ದಿದ್ದು ಸಾಧಾರಣ 80 ವರ್ಷದ ಹಿಂದಿನ ಕತೆ. ತನ್ನ ಹತ್ರ ಇದೆಯೇ ಇಲ್ಲೋ ಸಹಾಯ ಸಹಕಾರವನ್ನು ನೀಡಿ ಅವರು ಬೆಳಿಬೇಕು ನಾನು ಬೆಳಿಬೇಕು ಅನ್ನುವ ಮನೋವೃತ್ತಿಯನ್ನು ನನಗೆ ಸಣ್ಣಿಂದ ಮಗುವಾಗಿದ್ದಿಂದ ರೂಢಿಸಿದ್ದೆ. ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಸಂಗಡ ನಮ್ಮ ಕುಟುಂಬ ವ್ಯವಸ್ಥೆ, ಅದು ಬಹಳ ಮುಖ್ಯವಾದ. ಒಬ್ಬ ವ್ಯಕ್ತಿ ಬೆಳೀತಾನೆ ಹೇಳಾದರೆ ಅವನ ಕುಟುಂಬ, ಅಲ್ಲಿ ಹೆಂಡತಿ, ಮಕ್ಕಳು, ಅವನ ಬಂಧು ಬಾಂಧವರು ಎಲ್ಲ ಕೈ ಜೋಡಿಸಿದಾಗ ಮಾತ್ರ ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ವಿಭಿನ್ನ ಧರ್ಮಗಳು, ವಿಭಿನ್ನ ಜಾತಿಗಳು, ವಿಭಿನ್ನ ಬಣ್ಣಗಳು, ವಿಭಿನ್ನ ಆರ್ಥಿಕ ಹಿನ್ನೆಲೆ, ಇವೆಲ್ಲವನ್ನು ನೋಡಿಕೊಂಡಾಗ ಪೇಟೆ ಮತ್ತು ಗ್ರಾಮೀಣ ಪ್ರದೇಶ, ಶಿಕ್ಷಿತರು ಅಶಿಕ್ಷಿತರು ಇಂಥವೆಲ್ಲನೂ ನೋಡ್ತೀವಿ. ಎಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಇವರೆಲ್ಲರನ್ನೂ ಸಂಭಾಳಿಸ್ಬೇಕು, ಇವರೆಲ್ಲರೂ ನಮ್ಮವರೇ, ಬಹುತ್ವವೇ ನಮ್ಮ ಧ್ಯೇಯ ಅನ್ನುವಂಥದ್ದು ಇದೆಯಲ್ಲ, ನೀವೇ ಅದನ್ನು ಕಂಡುಕೊಂಡಿದ್ದು ಅಥವಾ ಅಪ್ಪವನ ಪ್ರಭಾವನೋ ಹೇಗೆ ಅಥವಾ ಸಮಾಜದ ಯಾರ ಪ್ರಭಾವ ನಿಮ್ಮ ಮೇಲೆ? ಇದಕ್ಕೆ ಬಹಳ ಪ್ರಮುಖವಾದ್ದು ನಾನು ಈಗ ಹೇಳಿದಂತೆ ತಂದೆ ತಾಯಿಯ ಪ್ರಭಾವ. ಸಂಘ ನಾವು ಅದನ್ನು ಬೆಳೆಸಿಕೊಳ್ಳುವ ಮನೋವೃತ್ತಿ ಸಹ ನಮ್ಮಲ್ಲಿರಬೇಕು. ಅದು ಬಹಳ ಮುಖ್ಯವಾದದ್ದು. ಇಲ್ಲಾಣಾದರೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಆ ಬೆಳೆಸಿಕೊಳ್ಳುವ ಮನೋವೃತ್ತಿ ಅದನ್ನು ಗ್ರಹಿಸಿ ನಾವು ಅಳವಡಿಸಿಕೊಂಡು ಮತ್ತೆ ಸಮಾಜಕ್ಕೆ ನೀಡುವಂತಹ ಒಂದು ದೊಡ್ಡ ಮನಸ್ಸಿದ್ದಾಗ ಮಾತ್ರ ಆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಅಪ್ಪ ಮಾಡಿದ್ದು ಅವ್ವ ಮಾಡಿದ್ದು ಒಂದೆರಡು ಉದಾಹರಣೆ ಏನರ ಹೇಳಿಕ್ಕಾಗತ್ತ? ಇಂಥವ್ರನ್ನು ಕೂಡ ಅವ್ರು ತಟ್ತಿದ್ರು, ಇಂಥವ್ರನ್ನು ಮುಟ್ತಿದ್ರು, ಇಂಥವ್ರನ್ನು ಬೆಳೆಸಿದ್ರು. ಒಂದು ಈಗ ನಾವು ಅಡಿಕೆಗೆ ಕಾಳುಮೆಣಸಿಗೆ ಏಲಕ್ಕಿಗೆ ದೊಡ್ಡ ಮಟ್ಟದ ಆರ್ಥಿಕವಾಗಿ ಬಲ ಉಳಿದೇವೆ. ಅಕ್ಕ ಭಾಗ ಬಹಳ ಕಷ್ಟ. ಇದು ನಾನು 60 ವರ್ಷದ ಹಿಂದಿನ ಕತೆಗಳನ್ನ ಕೇಳಿದಾಗ, ನಿಮ್ಮ ಬಾಲ್ಯದ ಕತೆ, ಬಾಲ್ಯದ ಸಂಗಡ ಅದರ ಹಿಂದಿನ ಕತೆಗಳು. ನಮ್ಮ ಊರು ಮಿಂಚಿಕೇರಿ ಕುಂಬರಿಗುಡ್ಡಿ, ಅಲ್ಲಿ ಕನೇನಹಳ್ಳಿಯಲ್ಲಿ ಒಂದು ಕುಟುಂಬದ ಹುಡುಗ ಬಹಳ ಅದ್ಭುತ ಶಿಕ್ಷಣದಲ್ಲಿ ಬಹಳ ಮುಂದಿದ್ದ, ಚುರುಕಿದ್ದ. ಅಪ್ಪನಿಗೆ ಮಗನಿಗೆ ಕಲಿಬೇಕು ಎನ್ನುವ ಆಸೆ. ಅಪ್ಪನ ಹತ್ರ ಸಣ್ಣ ಕೃಷಿಕ, ಆರ್ಥಿಕವಾಗಿ ಸಾಧ್ಯತೆ ಇಲ್ಲ. ಆಗ ಅವರು ಬಂದು ನಮ್ಮ ತಂದೆಯವರ ಹತ್ರ ಹೀಗೊಂದು ಡಾಕ್ಟರ್ ಆಗಬೇಕು ಅಂತಿದೆ, ಆದರೆ ತನ್ನ ಹತ್ರ ಅವನ ಫೀಸ್ ಕಟ್ಟಲಿಕ್ಕೂ ನನ್ನ ಹತ್ರ ಏನಿಲ್ಲ. ನಮ್ಮ ತಂದೆಯವರು 4 ವರ್ಷ ಬಹುಶಃ ಅಥವಾ 5 ವರ್ಷ MBBS ಆಗುವಲ್ಲಿವರೆಗೂ ಅವನಿಗೆ ಆರ್ಥಿಕ ಸಹಾಯವನ್ನು ಕೊಟ್ಟು ಬಹಳ ಅದ್ಭುತವಾಗಿ ಡಾಕ್ಟರ್ ಆಗಿ ಬೆಳೆದು ಇವತ್ತು ಅಮೆರಿಕದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೃಷಿ ಕುಟುಂಬದವರಿಗೆ 1 ಎಕರೆ ಜಾಗ ಇದೆ, ಅಲ್ಲಿ ಅಡಿಕೆ ತೋಟ ಹಾಕಬೇಕು ಅಂತಂದರೆ ಮೂಲತಃ ಅವರ ಹತ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಮಕ್ಕಳನ್ನು ನೋಡಿಕೊಂಡು ಇಡೀ ಕುಟುಂಬವನ್ನು ನೋಡಿಕೊಂಡು. ಆಗ ನೀನು ಆ ಕೆಲಸವನ್ನು ಮಾಡುವಂಥ ಸಣ್ಣ ಪುಟ್ಟ ಆರ್ಥಿಕ ಸಹಾಯದ ಮುಖಾಂತರ ಇಂಥ ನಮ್ಮಲ್ಲಿ 1000 ಕುಟುಂಬವನ್ನು ಅವರು ಮೇಲೆತ್ತಿದ್ದಾರೆ. ಇದು ಒಂದು ಸಣ್ಣ ಉದಾಹರಣೆ. ಬಹುಶಃ ಇದು ನಾವು ಕಲಿತಿದ್ದು ತಂದೆಯವರಿಂದ. ಅಲ್ಲಿ ಜಾತಿ ಧರ್ಮ ಅಥವಾ ಅವರ ಬಣ್ಣ, ನಮ್ಮಲ್ಲಿ ಎಲ್ಲ ಸಮಾಜದವರಿದ್ದಾರೆ. ಈಗ ನೀವು ಕೇಳ್ತಿರಲ್ಲ, ಸಿದ್ಧಿಯಿಂದ ಹಿಡಿದು ಕುಣುಬಿಯಿಂದ ಹಿಡಿದು ಅದು ಒಂದು ರೀತಿಯ ಮಂಚಿಕೆರೆ ಅಂತಂದ್ರೆ ಸಾಂಸ್ಕೃತಿಕ ಒಂದು ನೆಲೆಗಟ್ಟು ಜಾಗ. ಹೀಗೆ ಅದು ಕಾರಣ ಇದೆ. ಹಿರಿಯರು ಅದನ್ನೆಲ್ಲ ನಮಗೆ ಆ ಪರಂಪರೆಯನ್ನು ಕೊಟ್ಟಿದ್ದಾರಲ್ಲ, ಅದು ಅದ್ಭುತವಾಗಿ ನಾವು ಅದನ್ನು ಗ್ರಹಿಸಿ ನಾನು ಬೆಳೆಸ್ಕೊಂಡು ಈ ಮಟ್ಟಕ್ಕೆ ಬರಲಿಕ್ಕೆ ಅದು ಒಂದು ಕಾರಣ ಅಂತ ನನ್ನ ಅನಿಸಿಕೆ. ಒಂದು ಸಂಘ ಕಟ್ಟಿದಾಗ ಉದ್ದೇಶ ಇರುತ್ತೆ, ಮತ್ತೆ ಲಾಭದಾಯಕವಾಗಿ ಇರಬೇಕು ಅನ್ನುವಂಥದ್ದು ಸಹಜವಾಗಿ ಇರುತ್ತೆ, ಮತ್ತೆ ಅದರಿಂದ ಸದಸ್ಯರು ಎಲ್ಲರಿಗೂ ಅನುಕೂಲ ಆಗಬೇಕು. ಅದೆಲ್ಲಾನು ಈಡೇರಿದೆಯಾ? ಹೌದು, ನಮ್ಮ ಮಲೆನಾಡು ಸೊಸೈಟಿ ಇವತ್ತು ನಮ್ಮ ತಾಲೂಕಿನ ಕೃಷಿಕರ ಪೂರಕವಾದ, ಅದು ಡ್ರಿಪ್ ಇರಿಗೇಷನ್ ಇರಲಿ, ಮಷಿನ್ಗಳಿರಲಿ, ವೀಡ್ ಕಟರ್ ಇರಲಿ, ಯಾವುದೇ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳು ಉದ್ರಿಯ ಮೇಲೆ. ಮತ್ತೆ 5 ಎಕರೆ ಇವತ್ತು ನೀವು ಏನೋ ತೋಟವನ್ನು ಹಾಕಬೇಕು, ನೀರಾವರಿ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲಾದರೆ ಅವರಿಗೆ ನಾವು ಉದ್ರಿಯ ಮೇಲೆ ಅಷ್ಟು ಸೌಲಭ್ಯವನ್ನು ಒದಗಿಸ್ತೇವೆ, ಸೇವೆಯನ್ನು ಕೊಡ್ತೇವೆ. ಯಲ್ಲಾಪುರದಲ್ಲಿ 24 ವರ್ಷದ ಹಿಂದೆ ಯಾವುದೇ ಆ ರೀತಿಯ ಸೊಸೈಟಿಗಳು, ಅಡಿಕೆಗೆ ಸಂಬಂಧಪಟ್ಟ ಸೊಸೈಟಿಗಳಿದ್ದವು, ಕೃಷಿಗೆ ಸಂಬಂಧಪಟ್ಟ ಸೊಸೈಟಿ ಇತ್ತಿಲ್ಲ. ನಾವು ಸಿರ್ಸಿಯನ್ನು ಅವಲಂಬಿಸಬೇಕಾಗಿತ್ತು. ಮೊದಲು ಸಿರ್ಸಿ ಎಂದರೆ ಬಹಳ ನಮಗೆ ಇಲ್ಲಿಂದ 60 ಕಿಲೋಮೀಟರ್ ದೂರದಿಂದ, ಆಗಿನ ಕಾಲದಲ್ಲಿ ವಾಹನ ವ್ಯವಸ್ಥೆ ಮತ್ತೊಂದು, ಆರ್ಥಿಕ ರೋಡ್ ಇಲ್ಲ, ಅದಕ್ಕಿಂತ ಆರ್ಥಿಕ ಸಮಸ್ಯೆ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ರೈತ ಅಲ್ಲಿ ಹೋಗಿ ಉದುರಿ ತಗೊಳ್ಳೋದು ಕಷ್ಟ ಆಗಿತ್ತು. ದುಡ್ಡಿದ್ದವರು ಎಲ್ಲೂ ಹೋಗಿ ತಗೊಳ್ಬಹುದು. ಆ ಸಂದರ್ಭದಲ್ಲಿ ಮನೆ ಮನೆಯನ್ನ ತಿರುಗಿ ಶೇರನ್ನ ಒಟ್ಟು ಮಾಡಿ ಅನೇಕ ಸ್ನೇಹಿತರ ಸಂಗಡ ಅವ್ರ ಸಪೋರ್ಟ್ ತಗೊಂಡು ಇವತ್ತು ಅದ್ಭುತವಾಗಿ ಬೆಳೆದಿದೆ ಸಂಸ್ಥೆ, ಹೆಮ್ಮೆಯಿಂದ ಹೇಳ್ಕೊಳ್ಳುವಷ್ಟು. ಅದು ಯಲ್ಲಾಪುರದ ಎಲ್ಲ ಕೃಷಿಕರಿಗೆ ಅಷ್ಟೇ ಅಲ್ಲ, ಜೊಯ್ಡಾ, ಗುಂದ, ದಾಂಡೇಲಿ, ಅಂಕೋಲ, ಬಹಳಷ್ಟು ಕೃಷಿಕರು ನಮ್ಮ ಇವತ್ತು ಸದಸ್ಯರು ಇಲ್ಲಿ ನಮ್ಮ ಸೇವೆಯನ್ನು ಪಡ್ಕೊಳ್ತಾರೆ. ನಾವು ಬಹಳ ಸಂತೋಷವಾಗಿ ಅವರಿಗೆ ಸೇವೆಯನ್ನು ನೀಡ್ತೇವೆ. ಇದು ನಮ್ಮ ಸಂಸ್ಥೆ ಹೆಮ್ಮೆ. ಉತ್ತರ ಕರ್ನಾಟಕ ಹೆಚ್ಚಾಗಿ ಗುರುತಿಸುವುದು ಸಹಕಾರದ ಚಳುವಳಿ ಮಹತ್ತರವಾದ ಪಾತ್ರವನ್ನು ವಹಿಸಿದೆ, ಸಾಕಷ್ಟು ಬೃಹತ್ತಾಗಿ ಬೆಳೆದಿದೆ. ಇಷ್ಟು ಯಶಸ್ವಿ ಸಹಕಾರ ಚಳುವಳಿ ಬೇರೆ ಕಡೆ ಇಲ್ಲ. ಅದು ಒಬ್ಬರಿಗೊಬ್ಬರಿಂದ ಪಡೆದಂತ ಅನುಭವ ಇರಬೇಕು. ಇದೆ ಇದೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ತತ್ವಕ್ಕೆ ದೇವರು ಅಂತ ಹೇಳ್ತೇವೆ, ಅಥವಾ ಗಾಡ್ ಫಾದರ್ ಅಂತ ಹೇಳ್ತೇವೆ. ಇದು ಕಡವೆ ಹೆಗಡೆಯವರು ಅಂತ ಇದ್ರು, ಶ್ರೀಪಾದ್ ಹೆಗಡೆ ಕಡವೆ. ಈ ಸಹಕಾರಿ ತತ್ವಕ್ಕೆ ಹೊಸ ಒಂದು ರೂಪ, ಹೊಸ ಒಂದು ಚಿಂತನೆ, ಹೊಸ ಒಂದು ಕೊಡುಗೆ, ಹೊಸ ಹೊಸ ವಿಚಾರಗಳನ್ನ ರೈತರಿಗೆ ಆ ಸಹಕಾರಿ ಸಂಘದ ಮೂಲಕ ನೀಡಿ ಅವರ ವಿಶ್ವಾಸವನ್ನ ತೆಗೆದುಕೊಂಡಿದ್ದರೆ ಸಹಕಾರಿ ಸಂಘದ ಪಿತಾಮ ಶ್ರೀಪಾದ್ ಹೆಗಡೆ ಕಡವೆಯವರು. ಅವರನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯವರು ನಿರಂತರವಾಗಿ ಬಹಳ ದೇವರಂತೆ ಪೂಜಿಸ್ತೇವೆ, ದೇವರಂತೆ ಅವರನ್ನು ನೆನೆಸ್ತೇವೆ. ಇನ್ನು ಅಂಥ ಪಿತಾಮರು ಮತ್ತೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟು ಬರಲಿ, ಭವಿಷ್ಯದ ಜನರನ್ನ, ಭವಿಷ್ಯದ ಕೃಷಿಕರನ್ನ ಇನ್ನೂ ಮೇಲೆತ್ತಲಿ. ಆ ಮುಖಾಂತರ ಹಿಂದೆ ಹೇಗೆ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಕೃಷಿಗೆ ಒಂದು ಶ್ರೇಷ್ಠವಾದ ಜಿಲ್ಲೆ ಅಂತ ಅನಿಸ್ಕೊಂಡಿದೆಯೋ ಅದು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಹೇಳ್ಕೊಳ್ತೇನೆ. ಸಹಜವಾಗಿ ರೈತರ ಕಲ್ಯಾಣಕ್ಕಾಗಿ ಇರುವಂತಹ ಇಂತಹ ಸಂಘ ಸಂಸ್ಥೆಗಳು ಆರ್ಥಿಕವಾಗಿ ಆಗ್ಬಹುದು, ಮತ್ತೆ ಬೇರೆ ರೀತಿಯಿಂದ ತಾಂತ್ರಿಕ ಮಾಹಿತಿ ಕೊಡುದು, ಎಲ್ಲಿ ತಪ್ತಾ ಇದ್ದಾರೆ ರೈತರು, ಎಲ್ಲಿ ಹೆಜ್ಜೆ ತಪ್ಪಿದ್ದಾರೆ, ಅವ್ರಿಗೆ ಬೇಕಾದಂತ ಬೆಳೆ ತಳಿ ಕೃಷಿ ಮಾಹಿತಿ ಇದ್ರ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡಿ ರೈತರಿಗೆ ಅವರು ಸಬಲರಾಗಲಿಕ್ಕೆ ಇದು ಕೂಡ ಮುಖ್ಯ ಕಾರಣ ಆ ನಿಟ್ಟಿನೊಳಗೂ ಮಾಡಿದಿರಿ. ಹೌದು, ನಿಜವಾಗಿ ಹೇಗೆ ಅಂತಂದ್ರೆ ನಾವು ಅವರನ್ನು ಪ್ರೇರೇಪಿಸಿ ನೋಡಿ ನಿಮಗೆ ಭೂಮಿ ಇದೆ, ನೀವು ಆರ್ಥಿಕವಾಗಿ ಸಬಲರಾದರೆ ಮಾತ್ರ ಮತ್ತು ನಾಲ್ಕು ಜನರಿಗೆ ಸಹಕಾರ ಅಥವಾ ಸಹಾಯ ಮಾಡಲಿಕ್ಕೆ ನಿಮಗೆ ಶಕ್ತಿ ಬರ್ತದೆ. ಹಾಗಾಗಿ ನಿಮಗೆ ಅದಕ್ಕೆ ಪೂರಕವಾಗಿ ಟೆಕ್ನಿಕಲ್ ಸಮಸ್ಯೆ ಇರಲಿ ಅಥವಾ ಅದು ಮಣ್ಣಿನ ಸಮಸ್ಯೆ ಇರಲಿ, ನೀರಾವರಿ ಸಮಸ್ಯೆ ಇರಲಿ, ಯಾವ ಬೆಳೆಯನ್ನು ಬೆಳಿಬೇಕು, ಇಲ್ಲಿ ಬಹಳ ಪ್ರಮುಖವಾಗಿ ಅಡಿಕೆ, ಕಾಳುಮೆಣಸು ಮತ್ತು ಏಲಕ್ಕಿ, ಬಾಳೆ ಒಂದು ಹಂತದ, ಇದು ಪೂರಕವಾದ ಒಂದು ವಾತಾವರಣ ಇದ್ದಂತಹ ಇಲ್ಲಿಯ ಭೂಮಿಗಳು. ನೀವು ಅಡಿಕೆ ಬೆಳೆಯುವಂತಹ ಭೂಮಿಯಲ್ಲಿ ಭತ್ತ ಬೆಳೆದರೆ ನಿಮಗೆ ಯಾವ ಪ್ರಯೋಜನವೂ ಇಲ್ಲ, ಯಾವ ಲಾಭವೂ ಇಲ್ಲ. ಈ ಪ್ರೇರಣೆಯನ್ನು ಸಂಘ ಸಂಸ್ಥೆಗಳ ಮುಖಾಂತರ ಸಹಾಯವನ್ನು ನೀಡುವುದು ಮುಖಾಂತರ ನಾವೆಲ್ಲ ಆ ಕೆಲಸವನ್ನು ಮಾಡಿದ್ದೇವೆ. ನಾನು ಅಡಿಕೆ ಬೆಳೆಗಾರ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವುದಂದರೆ ಆ ಭೂಮಿಯ ಗುಣಗಳನ್ನು ನೋಡಿ ನಾನು ವ್ಯವಸ್ಥಿತವಾಗಿ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅಡಿಕೆ ಮತ್ತು ಕಾಳುಮೆಣಸು ಇದನ್ನೆಲ್ಲ ಬೆಳೆದಿದ್ದರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳುವಷ್ಟು ಉತ್ಪನ್ನವನ್ನು ತೆಗೆದುಕೊಳ್ತಾ ಇದ್ದೇನೆ. ಯಾವಾಗಲೂ ವೈಜ್ಞಾನಿಕ ಮನೋಭಾವ ಯಾವುದನ್ನು ಮಾಡಬೇಕಾದರೆ ವೈಜ್ಞಾನಿಕ ಮನೋಭಾವ ಬೇಕು, ಸಾಧಕ ಬಾಧಕಗಳ ಅರಿವಿರಬೇಕು, ನಿಪುಣರಾದವರಿಂದ ಸಲಹೆಗಳನ್ನು ತೆಗೆದಬೇಕು. ನಾನೇ ಜ್ಞಾನಿ ಅಂತ ಅಹಮ್ಮನಿಂದ ಮಾಡಿದರೆ ಯಾವ ಕೆಲಸವೂ ಒಳ್ಳೆಯದಾಗೋದಿಲ್ಲ. ಅದಕ್ಕಿಂತ ಅದಕ್ಕೆ ಅದರ ಪರಿಣಿತರು ಅಂತ ಇರ್ತಾರೆ. ಆ ಪರಿಣಿತರ ಅನುಭವ, ನಮ್ಮ ಶ್ರಮ, ದಿನನಿತ್ಯ ನಾವು ಮಕ್ಕಳಂತೆ ಪೋಷಿಸುವ ಆ ಒಂದು ಸಸ್ಯವನ್ನು ಗುಣಧರ್ಮ ಇದ್ದಾಗ ಮಾತ್ರ. ಕೃಷಿ ಹೇಳೋದು ಪರಂಪರೆ ಅಂತಿತ್ತು, ಈಗಾಗಲ್ಲ. ಕೃಷಿ ಹೇಳೋದು ಒಂದು ಸಂವಹನ, ಒಂದು ಮಗುವನ್ನು ಬೆಳೆಸಿದಂತೆ, ಅದು ಅನೇಕ ಕೊಡುಗೆಗಳನ್ನು ಅದನ್ನು ಮಾಡುವುದರಿಂದ ಬೇರೆಯವರಿಗೆ ಅನೇಕ ಪ್ರಯೋಜನವನ್ನು ಪಡ್ಕೊಂಡು. ಉದಾಹರಣೆಗೆ ತಾಲೂಕಿನಲ್ಲಿ ಬಡ ಕೃಷಿಕರು ಇರ್ತಾರೆ, ಮಕ್ಕಳು ಬಹಳ ಆರ್ಥಿಕವಾಗಿ ಹಿಂದಿರ್ತಾರೆ, ಅವರು ಸಂಗಡ ಮಕ್ಕಳು ವೈಜ್ಞಾನಿಕವಾಗಿ ಮತ್ತು ಶಿಕ್ಷಣದಲ್ಲಿ ಭಾಳ ಮುಂದಿರ್ತಾರೆ. ಅಂಥ ಸಾವಿರಾರು ಮಕ್ಕಳನ್ನು ನಾವು ಅವರಿಗೆ ಸಹಕಾರ ಕೊಟ್ಟು ಭವಿಷ್ಯದ ಜನಾಂಗವಾಗಿ ವಿಜ್ಞಾನಿ ಆಗ್ಬಹುದು, ಒಳ್ಳೆಯ ಡಾಕ್ಟರ್ ಆಗ್ಬಹುದು ಅಥವಾ ಒಬ್ಬ ಒಳ್ಳೆಯ ತಂತ್ರಜ್ಞಾನಿ ಆಗಿರಬಹುದು, ಅಷ್ಟೇ ಅಲ್ಲ ಕೃಷಿ ವಿಜ್ಞಾನಿನೂ ಆಗ್ಬಹುದು. ಅಂಥವರನ್ನು ನಾವು ತಾಲೂಕಿನಲ್ಲಿ ಬೆಳೆಸಿದ ಒಂದು ಖುಷಿ ಹೆಮ್ಮೆ ಈ ಕೃಷಿಯಿಂದನೂ ಬರ್ತದೆ. ಇದು ಬಹಳ ಮಹತ್ವದ್ದು. ಮತ್ತೆ ನೀವು ಒಂದು ಎಕರೆಗೆ 21-22 ಕ್ವಿಂಟಲ್ನಷ್ಟು ಅಡಿಕೆಯನ್ನು ಬೆಳೆದಿರಿ. ಸಹಜವಾಗಿ ಇಷ್ಟು ಬೆಳೆಯೋದು ಬಹಳ ಅಪರೂಪ, ಎಲ್ಲೋ ಒಬ್ಬರು ಬೆಳೀತಾರೆ. ಇಲ್ಲೇ ನಿಸರ್ಗ ಹೇಗೆ ಪೂರಕವಾಗಿತ್ತು ಮತ್ತು ನೀವು ಏನು ತಂತ್ರವನ್ನ ಬಳಸಿದ್ರಿ? ಅದು ನಿಸರ್ಗ ಉತ್ತರ ಕನ್ನಡದ ಘಟ್ಟದ ಮೇಲಿನ ತಾಲೂಕಿನಲ್ಲಿ ದೇವರು ಕೊಟ್ಟ ಒಂದು ಕೊಡುಗೆ ಮತ್ತು ಒಂದು ವರ. ಇದಕ್ಕೆ ನೀವು ಹೇಳಿದಾಗೆ ತಂತ್ರಜ್ಞಾನವನ್ನು, ಪರಿಣಿತರ ಸಲಹೆ, ಭೂಮಿಯ ಗುಣಧರ್ಮ, ಮತ್ತೆ ಆ ಕೃಷಿಯನ್ನು ಮಕ್ಕಳಂತೆ ನೋಡುವ ಪ್ರೀತಿ, ಅದಿದ್ದಾಗ ಏನೂ ಅಲ್ಲ, ಇನ್ನೂ ಹೆಚ್ಚು ಬೆಳೆಗಳನ್ನು ಬೆಳೆದ ಜನರು ನಮ್ಮ ತಾಲೂಕಿನಲ್ಲಿದ್ದಾರೆ. ಆದರೆ ನಿರಂತರವಾಗಿ ಅದರ ಮೇಲಿನ ಪ್ರೀತಿ ಇದ್ದಾಗ ಅದಕ್ಕೆ ಪೂರಕವಾದ ಬೇರೆ ಬೇರೆ ಪರಿಣಿತರ ಸಲಹೆಯನ್ನು ಕೇಳಿ ನನ್ನ ಭೂಮಿಯಲ್ಲಿ ಅದರ ಪ್ರಯೋಗವನ್ನು ಮಾಡಿದಾಗ ಮಾತ್ರ ಅದು ಸಾಧ್ಯ. ಆ ಕೆಲಸವನ್ನು ನಾನು ಹಿಂದೆ ಹೇಳಿದಂತೆ ಬೇರೆ ಜನರ ಒಂದು ಸಲಹೆ ಸೂಚನೆ, ಅವರ ಮಾರ್ಗದರ್ಶನ ಪಡ್ಕೊಳ್ಳುವ ಮನೋಧರ್ಮ ಇದ್ದಿದ್ದರಿಂದ ನಾನು ಈ ಮಟ್ಟದ ಕೃಷಿಯಲ್ಲಿ ಸಾಧನೆ ಮಾಡಲಿಕ್ಕೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನನಗೆ ಹೆಮ್ಮೆ. ಒಟ್ಟಾರೆ ಏನ್ ಹೇಳ್ತೀರಿ, ಕೃಷಿ ಬದುಕು ಅದರಲ್ಲೇ ಹುಟ್ಟಿದ್ರಿ, ಅಂತ ಜನರ ಜೊತೆ ಆ ಸಂಘದಲ್ಲಿ ಬೆಳೆದ್ರಿ, ನೀವು ಕೂಡ ಮಣ್ಣಿನ ಜೊತೆ ಬೆಳೆಗಳ ಜೊತೆ ಬೆಳ್ಕೊಂತ ಬಂದ್ರಿ, ಬದುಕು ಅಂದ್ರೆ ನಿಮ್ಮ ದೃಷ್ಟಿಯೊಳಗೆ ಏನ್ ಅನಿಸ್ತಾ ಇದೆ? ಬದುಕು ಅಂತಂದ್ರೆ ಅದಕ್ಕೊಂದು ಚೌಕಟ್ಟಿಲ್ಲ, ಅದು ವ್ಯಾಪ್ತಿ, ನಿಮ್ಮ ವ್ಯಾಪ್ತಿ ಅಥವಾ ನಾನು ಗ್ರಹಿಸಿದ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗದ ಹಾಗೆ ಬದುಕು ಮತ್ತೂ ದೊಡ್ಡದಾಗ್ತಾ ಹೋಗ್ತಾರೆ. ಆದರೆ ನನ್ನ ಅಭಿಪ್ರಾಯ ಕೃಷಿಯಷ್ಟು ಖುಷಿ, ಕೃಷಿಯಷ್ಟು ಸಮಾಧಾನ, ಕೃಷಿಯಿಂದ ಸಮಾಜಕ್ಕೆ ಕೊಡುವ ಕೊಡುಗೆಗಳು. ನೀವು ಸಮಾಜಕ್ಕೆ ಅನೇಕ ಬೇರೆ ಬೇರೆ ಕೊಡುಗೆ ಕೊಡಬಹುದು, ವೈಜ್ಞಾನಿಕ ಕೊಡುಗೆಯನ್ನು ಕೊಡಬಹುದು, ಪರಿಸರದ ಕೊಡುಗೆಯನ್ನು ಕೊಡಬಹುದು, ಆಮ್ಲಜನಕದ ಕೊಡುಗೆಯನ್ನು ಕೊಡಬಹುದು, ಆಹಾರವನ್ನು ಕೊಡಬಹುದು. ಇದಕ್ಕೆ ಒಂದು ಮಿತಿ ಇಲ್ಲ. ಬೇರೆ ಯಾವುದೇ ಕೆಲಸದಲ್ಲಿ ಅದು ಒಂದು ನಾವು ಬೆಳೀತಾ ಇದ್ದಾನೆ ಅಂತಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ಇದಾಗಲ್ಲ. ಅದಕ್ಕೆ ಸಸ್ಯ ಗಿಡ ಹೆಚ್ಚಿನ ಆಮ್ಲಜನಕವನ್ನು ಕೊಡುವಂತಹ ಒಂದು ಸಸ್ಯದಲ್ಲಿ ಒಂದು ಅಂತ ಪ್ರೂಫ್ ಆಗಿದೆ. ಅಡಿಕೆ, ನಮ್ಮ ಹಿರಿಯರು ಹೇಳ್ತಿದ್ರು, ಹೊಟ್ಟೆ ಸಮಸ್ಯೆಗೆ, ಬಾಯಿ ಸಮಸ್ಯೆಗೆ ಅಡಿಕೆಯ ಚೂರ್ಣ, ಅಡಿಕೆಯ ಕಷಾಯವನ್ನು ಮಾಡಿಕೊಂಡು ಕುಡಿತಿದ್ರು. ಅಂದರೆ ಅಷ್ಟು ವೈಜ್ಞಾನಿಕ ಗುಣಧರ್ಮಗಳು, ಔಷಧೀಯ ಗುಣಧರ್ಮಗಳು ಅಡಿಕೆಯಲ್ಲಿದೆ. ಇದು ಅಡಿಕೆ ಹೆಸರು ಹಾಳಾಗಿದ್ದಿದ್ದರೆ ತಂಬಾಕು ಹಾಕೋದ್ರಿಂದ ಸಂಗಡ ಇಲ್ಲ. ಹಾಳಾದರೆ ಅಡಿಕೆ ಶ್ರೇಷ್ಠವಾದದ್ದು, ಋಷಿ ಪರಂಪರೆಯಿಂದ ಬಂದಿದ್ದು. ಇದು ಈಗ ನಾವು ಹೇಳ್ಕೊಳ್ಳೋದಲ್ಲ. ಹಾಗಾಗಿ ನಮ್ಮ ವ್ಯಾಪ್ತಿಯನ್ನು ದೊಡ್ಡದು ಮಾಡಿಕೊಳ್ಳಿಕ್ಕೆ, ನಮ್ಮ ಮನಸ್ಸನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ, ನಮ್ಮ ಜ್ಞಾನವನ್ನು ಬಹಳ ಮತ್ತು ಅಗಾಧವಾಗಿ ಬೆಳೆಸ್ಕೊಳ್ಳಿಕ್ಕೆ ಕೃಷಿ ಒಂದು ಯೋಗ್ಯ ಭೂಮಿಕೆ. ಇದು ಒಂದು ಯೂನಿವರ್ಸಿಟಿ ಅಂತ ನನ್ನ ಅಭಿಪ್ರಾಯ. ಒಳ್ಳೆಯದು ಎಂ ಆರ್ ಹೆಗಡೆಯವರೇ, ಒಬ್ಬ ಕೃಷಿಕರಾಗಿ ಒಬ್ಬ ಸಂಘಟಕರಾಗಿ ಇಷ್ಟೆಲ್ಲ ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸಂಘಟನೆ ಮತ್ತು ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರದ ಮಹಾಬಲೇಶ್ವರ್ ಆರ್ ಹೆಗಡೆ, ಸಂದರ್ಶಕರು ಎಚ್ಬಿ ರಾಮುಡ್ಕಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ ಕೋವಿಡ್ 19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೊ ಕೋವಿಡ್ 19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೆ ಬತಾಯೆ. ಕ್ವಾರಂಟೈನ್ ಕರ್ನೆ ಸೆ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. ಕೋವಿಡ್ 19 ಸೆ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೆ ಸಂಪರ್ಕ್ ಕರೇ, ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ರೈತರಿಗೆ ಸಲಹೆ. ಮಣ್ಣಿನ ಸವಕಳಿ ಮತ್ತು ಮಣ್ಣಿನ ಅವನತಿಗೆ ದಾರಿ. ಸಾವಿರಾರು ವರ್ಷಗಳ ಹಿಂದೆ ಮಣ್ಣಿನ ಗುಣಮಟ್ಟ ಹೇಗೆ ಒಂದು ಜೀವ ವೈವಿಧ್ಯತೆ ಮತ್ತು ಪ್ರಾಣಿಗಳ ಉಳಿವಿಗೆ ಕಾರಣವಾಯಿತೋ, ಅದೇ ಫಲವತ್ತಾದ ಮೇಲ್ಮಣ್ಣು ಇಂದು ಹಲವಾರು ಸಸ್ಯವರ್ಗದ ಪ್ರಾಣಿಗಳ ಅಳಿವಿಗೆ ಕಾರಣವಾಗುತ್ತಿದೆ. ಮುಂಗಾರು ಹಂಗಾಮಿನಲ್ಲಿ ಎಲ್ಲರಿಗೂ ಮುದ ನೀಡುವ ಮಳೆಯ ಹನಿಗಳು ರೈತರಿಗೆ ಪ್ರಮುಖ ಸಮಸ್ಯೆಯಾಗುವುದೇ ಅವು ತಮ್ಮೊಂದಿಗೆ ಮಣ್ಣನ್ನು ಕೊಂಡೊಯ್ಯುವಾಗ. ಬೇಸಿಗೆಯನ್ನು ಕಳೆದು ಮಾಗಿ ಉಳುಮೆ ಮಾಡಿಸಿಕೊಂಡು ನಂತರದ ಬೆಳೆಗೆ ಮೈಯೊಡ್ಡಿ ನಿಂತ ಭೂಮಿಯನ್ನು ಮುಂಗಾರಿನ ಮಳೆಯ ಹನಿಗಳು ಅಪ್ಪಳಿಸಿದಾಗ ಉಂಟಾಗುವುದೇ ಮಣ್ಣಿನ ಸವಕಳಿ. ಮಳೆಯ ಹನಿಗಳು ಗಂಟೆಗೆ 30 ಮೈಲಿ ವೇಗದಲ್ಲಿದ್ದಾಗ ಅದರ ಪ್ರಭಾವ ಹೇಗಿರುತ್ತದೆ ಎಂದರೆ, ಅದು ಬಿತ್ತದ ಬೀಜದ ಜೊತೆಗೆ ಮಣ್ಣಿನ ಮೇಲ್ಪದರವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಮಳೆಹನಿಗಳಿಂದಾಗಿ ಬೇರ್ಪಟ್ಟ ಮಣ್ಣಿನ ಕಣಗಳು ಸುಲಭವಾಗಿ ಸವೆತಕ್ಕೆ ತುತ್ತಾಗುತ್ತವೆ. ಯಾವುದೇ ಸಂರಕ್ಷಣಾ ಪದ್ಧತಿ ಅನುಸರಿಸದೇ ಇರುವ ಭೂಮಿಯಲ್ಲಿ ಪ್ರತಿ ವರ್ಷ ಪ್ರತಿ ಹೆಕ್ಟೇರಿನಿಂದ 40-80 ಟನ್ ಮಣ್ಣು ಹರಿದು ಹೋಗುತ್ತದೆ. ಈ ಮಣ್ಣಿನ ಜೊತೆಗೆ ಅಮೂಲ್ಯವಾದ ಸಸ್ಯ ಪೋಷಕಾಂಶಗಳು ಕೂಡ ಪೋಲಾಗುತ್ತವೆ. ಮಣ್ಣಿನ ಸವೆತವು ಮಣ್ಣಿನ ಅವನತಿಯ ಒಂದು ರೂಪವಾಗಿ ಮಣ್ಣು ಗಟ್ಟಿಯಾಗುವಿಕೆ, ಸಾವಯವ ವಸ್ತುವಿನ ಇಳಿಮುಖ, ಸವಳುತನ, ಆಮ್ಲೀಯ ಮಣ್ಣು, ಭೂಮಿಯ ಅಂತರ್ಜಲ ಮಟ್ಟದಲ್ಲಿ ಇಳಿತದ ತೊಂದರೆಗಳು ಉಂಟಾಗುತ್ತವೆ. ಮಳೆಯಿಂದ ಉಂಟಾಗುವ ಸವೆತಗಳೆಂದರೆ, ಮೊದಲನೆಯದಾಗಿ ಹಾಳೆ ಸವೆತ. ಈ ವಿಧದ ಸವೆತವು ಭೂಮಿಯ ಮೇಲಿರುವ ಮಣ್ಣನ್ನು ತೆಳುವಾದ ಪದರಗಳಾಗಿ ತೆಗೆಯುತ್ತದೆ. ಇಳಿಜಾರು ಪ್ರದೇಶಗಳಲ್ಲಿ ನೀರು ಹರಿದಾಗ ಅಲ್ಲಿ ಮಣ್ಣನ್ನು ಹಿಡಿದಿಟ್ಟುಕೊಳ್ಳಲು ಸಸ್ಯಗಳು ಇಲ್ಲದಿದ್ದಾಗ ಮಣ್ಣಿನ ಮೇಲ್ಪದರವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ತೊರೆ ಸವೆತ, ಇದು ಹಾಳೆ ಸವೆತದ ಮುಂದಿನ ಭಾಗ. ಹರಿಯುವ ನೀರು 30 ಸೆಂಟಿಮೀಟರ್ ಆಳದ ವಾಹಿನಿಗಳನ್ನು ಉಂಟು ಮಾಡಿದರೆ ಅದನ್ನು ತೊರೆ ಸವೆತ ಎನ್ನುತ್ತಾರೆ. ಇವುಗಳ ಕಡೆ ಗಮನ ಕೊಡದಿದ್ದರೆ ಆಳವಾದ ಗಲ್ಲಿಗಳು ಮೂಡುತ್ತವೆ. ಗಲ್ಲಿ ಸವೆತ ಇದು ಹರಿಯುವ ನೀರು ಆಳವಾದ ವಾಹಿನಿಗಳನ್ನು ಮಾಡಿ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಪ್ರತಿ ಬಾರಿ ಮಳೆ ಬಂದಾಗ ಗಲ್ಲಿಗಳು ಅಥವಾ ವಾಹಿನಿಗಳು ಇನ್ನೂ ಆಳವಾಗಿ ಮತ್ತಷ್ಟು ಮಣ್ಣು ತೊರೆಗಳಾಗಿ ಕೊಚ್ಚಿಕೊಂಡು ಹೋಗುತ್ತದೆ. ಗಾಳಿ ಸವೆತ, ಸಸ್ಯಗಳಿಲ್ಲದೆ ಬರಿದಾದ ಮಣ್ಣು ಹೆಚ್ಚಿದ ವೇಗದ ಗಾಳಿಗೆ ತುತ್ತಾದಾಗ ಮಣ್ಣಿನ ಸವೆತ ಉಂಟಾಗುತ್ತದೆ. ಒಂದು ವೇಗದ ಗಾಳಿಯು